ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದರೆ ಯಾವಾಗಲೂ ಅಂದರೆ ಈ ಸಮಗ್ರ ಪದ್ಧತಿ ಅನುಸರಿಸಿಕೊಂಡು ಹೋದರೆ ನೀವು ಎಲ್ಲೋ ಒಂದು ಕಡೆ ನಷ್ಟನ ತುಂಬ್ಕೋಬಹುದು, ಆದರೆ ನೀವು ಒಂದೇ ಬೆಳೆ ಏಕಬೆಳೆ ಬೆಳೀತಾ ಹೋದರೆ ನೀವು ನಷ್ಟನ ತುಂಬ್ಕೊಳ್ಳೋಕ್ಕಾಗಲ್ಲ. ನೀವು ಏನು ನಷ್ಟನ ಎದುರಿಸಬೇಕು, ಎದುರಿಸೋಕ್ಕಾಗಲ್ಲ, ಕೆಲವೊಂದು ಸಾರಿ ಏನೋ ಅನಾಹುತ ಮಾಡ್ಕೊಂಬಿಡ್ತಾರೆ. ಹೌದು, ನೀವು ಹೇಳೋದು ನಿಜ. ಆದರೆ ನಮ್ಮ ಭೂಮಿ ಏನಾಗಿದೆ, ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಆ ಪದ್ಧತಿಗೆ ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ. ಆ ಭತ್ತ ಬಿಟ್ಟು ಬೇರೆ ಬೆಳೆ ನಾಟಿ ಮಾಡಿದರೆ ಅಲ್ಲಿ ಬೆಳೆದಂಥ ಪರಿಸ್ಥಿತಿ ನಾವು ಅದು ನಾವೇ ತಂದುಕೊಂಡಿದ್ದೇವು ಅಥವಾ ಅದಕ್ಕೆ ಒಗ್ಗಿಕೊಂಡಿಬಿಟ್ಟೆವು, ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಾವು ಬೇರೆ ಬೆಳೆ ಸಮಗ್ರ ಬೆಳೆ ಬೆಳಬೇಕಂತ ಭತ್ತದ ಪ್ರದೇಶದಲ್ಲಿ ನಾವು ಬೆಳೆ ಬೆಳೆಯೋಕೆ ಹೋದರೆ ಅಲ್ಲಿ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಭತ್ತದ ಭೂಮಿಯಲ್ಲಿ ಭತ್ತನೇ ಭತ್ತದ ತಳಿಗಳನ್ನು ಬೇರೆ ಬೇರೆ ಮಾಡ್ತೀವಿ. ಈ ಸಲ ಸೋನಾ ಮಸೀರ್ ಹಾಕಿದ್ದನ್ನ ಇನ್ನೊಂದು ವರ್ಷ 64 ತಳಿಯನ್ನು ಹಾಕ್ತಿದ್ವಿ, IRV 64 ತಳಿಯನ್ನು ಹಾಕ್ತಿದ್ವಿ. ಈ ತಳಿಗಳನ್ನು ಬೇರೆ ಬೇರೆ ಮಾಡ್ತೀವಿ, ಆದ್ರೆ ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಭತ್ತನೇ ಬೆಳೀತಾ ಇದೀವಿ. ಆದ್ರೆ ಇಳುವರಿಯಲ್ಲಿ ಏನು ಬಹಳ ವ್ಯತ್ಯಾಸ ಆಗಿಲ್ಲ. ವಾತಾವರಣದಲ್ಲಿ ಏನೋ ಏರುಪೇರು ಆಯ್ತು ಅಂದ್ರೆ 4-5 ಕ್ವಿಂಟಲ್ ವ್ಯತ್ಯಾಸ ಕಂಡಿದೀವಿ. ಆದ್ರೆ ಮಾರುಕಟ್ಟೆ ದರಗಳಲ್ಲಿ ಬಹಳ ನೋವು ಅನುಭವಿಸಿದ್ವಿ. ಮಾರುಕಟ್ಟೆ ದರಗಳು ಬಹಳ ವ್ಯತ್ಯಾಸಗಳು ಅನುಭವಿಸಿದೆ. 1600-1300 ಓಹೋ ಈ ತರ. ಅದು ಇತ್ತೀಚೆಗೆ ಒಂದು 2-3 ವರ್ಷಗಳಲ್ಲಿ ಅದು ಹೋದ ವರ್ಷ 2021-22-23-24 ಪರವಾಗಿಲ್ಲ, ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ನಾವು ನಷ್ಟನೂ ಅನುಭವಿಸಿದ್ವಿ. ಇಳುವರಿನೂ ಕಡಿಮೆ ಆಯ್ತು, ವಾತಾವರಣದ ಬೆಳೆನೂ ಕಡಿಮೆ ಆಯ್ತು. ಇದರಿಂದ ಏನಾಯ್ತು ಅಂದ್ರೆ ರೈತರು ಫುಲ್ ಕೆಳಗೆ ಬಂದ್ಬಿಟ್ಟು ಕೆಳಗಡೆ ಬಂದ್ರು. ಆದ್ರೆ ಈ ವಾಣಿಜ್ಯ ಬೆಳೆಗಳಿಗಿಂತ ಆದ್ರ ಒಡತಕ್ಕಿಂತ ಈ ಒಡತ ತಡ್ಕೊಳ್ಳೋದು ಮೇಲು, ದೊಡ್ಡೇಟ್ಗಿಂತ ಸಣ್ಣ ಏಟು ಅಡ್ಡಿಲ್ಲ ಅಂತ ಸಮಾಧಾನ ಪಟ್ಕೊಳ್ಬಹುದು. ಅಂದ್ರೆ ಫುಲ್ ನೆಲ ಹಿಡಿದಿಲ್ಲ, ನೆಲ ಹಿಡಿದಿಲ್ಲ, ಜೀವನ ಬಂದಿದ್ದೇವೆ ಅಂತ ಬದುಕಿದ್ದೇವೆ ಅಂತ ಅನ್ಬೋದು, ಬದುಕೊಂಡಿದ್ದೇವೆ. ವಾಣಿಜ್ಯ ಬೆಂಡ್ಗಳು ಹಂಗಲ್ಲ, ಅದು ಎಲ್ಲಿ ತಗೊಂಡೋಗುತ್ತಂದ್ರೆ ನಮ್ಮನ್ನು ಉಸಿರುಗಟ್ಟಿಸಿಬಿಡುತ್ತೆ. ತಾವು ಹತ್ತಿನೂ ಬೆಳಿತೀರೇನು? ಹತ್ತಿ ಬೆಳಿತಿದೀವಿ. ಇತ್ತೀಚೆಗೆ ಹತ್ತಿನಲ್ಲಿ ಇಳುವರಿ ಬಹಳ ಕುಂಠಿತ ಆಗುತ್ತೆ. ಅದ್ ಯಾಕೋ ತಳಿಗಳು ಏರುಪೇರು ಆಗ್ತಾ ಇದ್ದು ಅಥವಾ ವಾತಾವರಣ ಈಗಿನ ತಳಿಗಳಿಗೆ ಹೊಂದಾಣಿಕೆ ಆಗ್ತಾ ಇಲ್ಲೋ, ವಾತಾವರಣ ಬದಲಾವಣೆಯ ಮುಖ್ಯ ಕಾರಣನು ಒಟ್ಟು ಸಮಗ್ರವಾಗಿ ಹತ್ತಿ ಇಳುವರಿ ಕುಂಠಿತ ಆಗ್ತಾ ಇದೆ. ಅದು ಕಾಯಿ ಆಗುತ್ತೆ, ಖರ್ಚೆಲ್ಲ ಮಾಡಿಸ್ಕೊಳ್ಳುತ್ತೆ, ಕಾಯಿ ಹೊಡೆದಾಗ ಅದು ಬಿಸಿಲಿಗೆನಾಗೆ ಫುಲ್ ಆಗಿ ಅರಳೋದಿಲ್ಲ. ಓಹೋ, ಅದನ್ನ ನಾವು ಇರುಕು ಅಂತೀವಿ. ಇದು ನೀವು ಇದು ತೆಗೆಯಕ್ ಬರಲ್ಲ, ಹತ್ತಿ ಬಿಡಿಸಕ್ ಬರಲ್ಲ. ಅದು ಬಿಡು, ಒಂದು ಕಾಯಿನ ನಾವು ಹತ್ತಿ ಹೊಡೆದಾಗ ಬಿಡಿಸ್ಬೇಕಂದ್ರೆ ಒಂದೊಂದಕ್ಕೊಂದೊಂದು 2 ನಿಮಿಷ ತಳ್ಳುತ್ತೆ. ಅಂದ್ರೆ ಈಗ ಅದು ಇತ್ತೀಚಿನ ವರ್ಷಗಳಲ್ಲಿ ಹಾಗಾಗ್ತಾ ಇದೆ. ಕೆಲವೊಬ್ರು ಏನ್ ಮಾಡಿ, ನಾನೇ ಸ್ವತಃ ಹತ್ತಿ ಆ ಇರುಕಿನ ಕಾಯಿನ ಬಿಡಿಸದೇ ಹಂಗೆ ರಂಟೆ ಹೊಡಿಸಿದೀನಿ. ಓಹೋ, ಹಂಗೆ ರೋಟೋವೇಟರ್ ಹೊಡಿಸಿದೀನಿ. ನೋಡಿ ನೋಡಿ ನೋಡಿ ನೋಡಿ, ಇದರಿಂದ ಅದು ನಷ್ಟ ಆಯ್ತದ. ಅದಕ್ಕಾಗಿ ಅಲ್ಲ, ಮೊದಲೆಲ್ಲ ಚೆನ್ನಾಗಿತ್ತು, ಮೊದಲೆಲ್ಲ ಚೆನ್ನಾಗಿತ್ತು. ಮೊದಲೆಲ್ಲ ಬಹಳ ಎಷ್ಟು 15-18 ಕ್ವಿಂಟಲ್ ಇಳುವರಿ. ಆಮೇಲೆ ನಾವು ಮಲ್ಲಿಗೂ ಬಿಡಿಸಿದಂಗೆ ಆಗ್ತಿತ್ತು, ಬೆಲೆನೂ ಕೂಡ ಬೆಲೆನೂ ಚೆನ್ನಾಗಿತ್ತು. ಆ ಒಂದ್ ತೊಳೆ ಬಿಡಿಸ್ಬೇಕಂದ್ರೆ ಒಂಥರ ಕೃಷಿ ಕಾರ್ಮಿಕ ಉಲ್ಲಾಸ, ಈಗ ಮುಟ್ಟಿದ್ರಂಗೆ ಕೈಯಾಗಿ ಬರುತ್ತಿತ್ತು. ಅಷ್ಟು ಮೃದುವಾಗಿರ್ತಿತ್ತು, ಕೆಲಸ ಮಾಡಕ್ ಕೂಡ ಖುಷಿ ಇರ್ತಿತ್ತು. ಈ ಇತ್ತೀಚಿನ ತಳಿಗಳು ಯಾಕೆ ವಾತಾವರಣದ ಏರಿಪೋರು, ತಳಿಗಳು ಈಗಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲೋ, ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಕೃಷಿ ವಿಶ್ವವಿದ್ಯಾಲಯಗಳು ಇದಕ್ಕೆ ಬಹಳ ಒತ್ತು ಕೊಡಬೇಕಾಗಿದೆ. ಯಾಕಂದ್ರೆ ಬೇರೆ ಪರ್ಯಾಯ ಪದ್ಧತಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಕೂಡ ಒಂದು ಪ್ರಮುಖ ಬೆಳೆ, ಅದು ಕೂಡ ನಮಗೆ ಬೇಕಾಗಿದೆ. ಇಲ್ಲದ್ರೆ ರೈತರು ಏನಂದ್ರೆ ಒಂದು ವಾಣಿಜ್ಯ ಬೆಳೆಗಳು ಯಾವ ಚೆನ್ನಾಗಿದೋ ಅದಕ್ಕೆ ಹೋಗ್ತಾ ಇದಾರೆ. ಇದರಿಂದ ಏಕ ಬೆಳೆ ಪದ್ಧತಿ ಅನುಕೂಲ ಆಗುತ್ತೆ. ಬಹು ಬೆಳೆ ಪದ್ಧತಿಗಳಿಗೆ ಅನುಕೂಲ ಆಗ್ಬೇಕಂದ್ರೆ ಅದರಲ್ಲಿ ಇಳುವರಿಯಲ್ಲಿ ಅದು ತಳಿಗಳಲ್ಲಿ ಸುಧಾರಣೆ ಇನ್ನೂ ಆಗ್ಬೇಕಾಗಿದೆ. ಅದೇ ಅಂದ್ರೆ ತಾವು ಈಗ ವಾಣಿಜ್ಯ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಅವಾಗ ಹತ್ತಿನೂ ಬೆಳೀತಾ ಇದ್ದೀರಾ? ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾ ಇದ್ದೀರಿ ಅಂತ ತಮ್ಮ ಅನುಭವ ಹೇಳ್ತಾ ಇದೆ. ಬಹಳ ಕಡಿಮೆ ಆಗ್ತಾ ಇದೆ ಸರ್, ಬಹಳ ಸ್ವಲ್ಪ. ಆ ಸಮಗ್ರ ಏರಿಯಾ ಅಚ್ಚುಕಟ್ಟು ಪ್ರದೇಶದ ಸಮಗ್ರ ಬಹಳ ಏರಿಯಾಗಳು ಕಡಿಮೆ ಆಗ್ತಾ ಇದೆ. ಅಂದ್ರೆ ನಷ್ಟ ಮಾಡ್ಕೊಳ್ಳೋದಕ್ಕಿಂತ ಬೆಳೆನೆ ಬೆಳೆ ನಿಲ್ಸ್ಬಿಡೋಣ ಅಂತ. ಹೌದು, ನಾನೇ ಹೇಳ್ತಿದ್ದೀನಲ್ಲ ಸರ್, ಬೆಳೆದ ಪ್ರಮಾಣದಲ್ಲಿ ಬೆಳೆಯೋಣ. ಬೆಳೆದಂತ ಬೆಳೆಯಲ್ಲಿ ಸುಮಾರು 8 ಎಕರೆ ನಾನು ಹತ್ತಿ ನಾಟಿ ಮಾಡಿ ಒಂದು ಅದನ್ನ ಹಾಳುಗಳು ಬರದೇನೆ ಏ ನಮ್ ಕೈ ನೋವಾಗ್ತವ ಕೈ ಒಡಿತೇವ ಅನ್ನೋದಕ್ಕೆ ಅನಿವಾರ್ಯ. ನಾನೇನ್ ಮಾಡಕ್, ಒಬ್ಬ ರೈತನಾಗಿ ನಾವು ಒಬ್ಬನೇ ಮಾಡಕ್ಕಾಗುತ್ತಾ? ಆಗಲ್ಲ. ಅನಿವಾರ್ಯವಾಗಿ ರೋಟೋವೇಟರ್ ಹೊಡಿಸಿದ್ದೀನಿ ನೋವಿನಿಂದ. ಆ ರೋಟೋವೇಟರ್ ಹೊಡಿಸುವಾಗ ನನಗೆ ಆದಂತ ನೋವುಗಳು ಪದಗಳಲ್ಲಿ ಬಣಸಕ್ ಆಗಲ್ಲ ಅದನ್ನ. ಅದೇ ಅದೇ, ಒಬ್ಬ ರೈತರಾಗಿ 8 ಎಕರೆ ಭೂಮಿಯಲ್ಲಿ ನಾನು ಅದನ್ನು ಒಂದು ಚಿಕ್ಕ ಮಗು ಬೆಳೆಸಿದಂಗ ಭೂಮಿ, ಬೇಸಿಗೆ ಕಾಲದ ಭೂಮಿ ಅದ ಮಾಡಿ ನೀರು ಕಟ್ಟಿ ಗೊಬ್ಬರ ಹಾಕಿ ಸಮಗ್ರ ಕೀಟ ಹತೋಟಿ ತಂದುಕೊಂಡು ಎಲ್ಲವೂ ಸಮಗ್ರ ಮಾಡಿ ಇನ್ನೇನು ನಾವು ಬಿಡಿಸ್ಬೇಕಂದ ಕಾಯಿ ಇರಕ್ ಬಂದು ಬಿಡಿಸಕ್ ಆಗ್ಲದ್ರಗಿನ ಆ ನೋವು ಹೆಂಗಿರುತ್ತದ ಆ ರೈತರದ ನೋವು. ಆ ನೋವನ್ನು ಅನುಭವಿಸಿದೀನಿ, ಅದನ್ನ ಪದಗಳಲ್ಲಿ ಹೇಳಕ್ ಆಗಲ್ಲ.

ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ಡಿಕೆ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 7:34. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಹುಟ್ಟಿನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಹೆಲ್ಮೆಟ್ ಆಗಿ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ. ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರಲಿಲ್ಲ. ಇನ್ನು ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಳಿ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಕಟಣಿ, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಆಧುನಿಕ ಸಾರಿಗೆ ಸಂಪರ್ಕಕ್ಕೆ ಆದ್ಯತೆ. ಸಂಚಾರ ದಟ್ಟಣೆ ತಗ್ಗಿಸಲು ವಿವಿಧ ನಗರಗಳಿಗೆ ಎಕ್ಸ್ಪ್ರೆಸ್ ವೇ ನಿರ್ಮಾಣ. ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದ ಭುವನೇಶ್ವರದಲ್ಲಿ ಇದೇ 8-3 ದಿನ ಪ್ರವಾಸಿ ಭಾರತೀಯ ದಿವಸ ಸಮಾವೇಶ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳ ಕರಡು ಪ್ರಕಟ. ಸಲಹೆ ಆಕ್ಷೇಪಣೆ ಸಲ್ಲಿಕೆಗೆ February 18 ಅವಕಾಶ. ಭಾರತೀಯ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯಾವಳಿ, ಪಂಜಾಬ್ FC ಮತ್ತು ಕೇರಳ ಬ್ಲಾಸ್ಟರ್ಸ್ FC ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯಲ್ಲಿ 12,200 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಪ್ರಾದೇಶಿಕ ಸಂಪರ್ಕವನ್ನು ವೃದ್ಧಿಸುವುದು ಮತ್ತು ಸುಲಲಿತ ಪ್ರಮಾಣ ಒದಗಿಸುವುದು ಈ ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಹಿಬಾಬಾದ್ನಿಂದ ನ್ಯೂ ಅಶೋಕ್ ನಗರದವರೆಗೆ ನಮೋ ಭಾರತ ರೈಲಿನಲ್ಲಿ ಸಂಚರಿಸಿ ಪ್ರಯಾಣಿಕರೊಂದಿಗೆ ಸಂವಾದವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ನಮೋ ಭಾರತ ರೈಲಿನ ತಮ್ಮ ಪ್ರಯಾಣವನ್ನು ಉಲ್ಲೇಖಿಸಿ, ಇದು ಅಭಿವೃದ್ದಿ ಹೊಂದಿದ ಭಾರತದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆಯ ಭವಿಷ್ಯದ ನೋಟವಾಗಿದೆ. ನಮೋ ಭಾರತ ಯೋಜನೆ ಪೂರ್ಣಗೊಂಡ ನಂತರ ದೆಹಲಿ ಮೀರತ್ ಮಾರ್ಗದಲ್ಲಿ ಸಂಚಾರ ದಟ್ಟಣೆಯಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಎಂದರು. ಆಧುನಿಕ ಸಾರಿಗೆ ಸಂಪರ್ಕದ ಬಗ್ಗೆ ಗಮನ ಹರಿಸಲಾಗಿದ್ದು, ವಿಶೇಷವಾಗಿ ನಗರಗಳ ಒಳಗೆ ಮತ್ತು ನಗರಗಳನ್ನು ಪರಸ್ಪರ ಸಂಪರ್ಕಿಸಲು ಆದ್ಯತೆಯನ್ನು ನೀಡಲಾಗಿದೆ. ದೆಹಲಿಯಿಂದ ವಿವಿಧ ನಗರಗಳಿಗೆ ಎಕ್ಸ್ಪ್ರೆಸ್ ವೇ ನಿರ್ಮಾಣವಾಗುತ್ತಿದ್ದು, ದೆಹಲಿಯು ಔದ್ಯಮಿಕ ಕಾರಿಡಾರ್ಗಳಿಗೆ ಸಂಪರ್ಕಗೊಂಡಿದೆ ಎಂದು ಪ್ರಧಾನಿ ಹೇಳಿದರು. ದೆಹಲಿಯನ್ನು ವಿಕಸಿತ ಭಾರತದ ರಾಜಧಾನಿಯನ್ನಾಗಿ ಅಭಿವೃದ್ದಿಪಡಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳು ದೆಹಲಿಯ ಅಭಿವೃದ್ದಿಯಲ್ಲಿ ನಿರ್ಣಾಯಕವಾಗಿದ್ದು, ಭವಿಷ್ಯದ ರಾಜಧಾನಿಯಾಗಿ ರೂಪಿಸಲು ಬಿಜೆಪಿಗೆ ಅವಕಾಶ ನೀಡುವಂತೆ ಅವರು ಕೋರಿದ್ದಾರೆ. ಕಳೆದ ವರ್ಷ ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರವು ದೆಹಲಿಯ ಭದ್ರತೆ, ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ದಿ ಉಪಕ್ರಮಗಳಿಗಾಗಿ 75,000 ಕೋಟಿ ರೂಪಾಯಿ ಮೊತ್ತವನ್ನು ಹಂಚಿಕೆ ಮಾಡಿದೆ. ಇಡೀ ವಿಶ್ವಕ್ಕೆ ಮಾದರಿಯಾಗಬಲ್ಲ ನಗರಾಭಿವೃದ್ದಿಯ ಮಾದರಿಯು ದೆಹಲಿಗೆ ಅಗತ್ಯವಿದ್ದು, ಕೇಂದ್ರ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರ ಎರಡೂ ಕಡೆ ಬಿಜೆಪಿಗೆ ಅಧಿಕಾರವಿದ್ದಲ್ಲಿ ಅದು ಸಾಕಾರಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟರು. ಒಡಿಶಾದ ಭುವನೇಶ್ವರದಲ್ಲಿ ಇಂದು ಇದೇ 8-18 ತಾರೀಕಿನವರೆಗೆ ಪ್ರವಾಸಿ ಭಾರತೀಯ ದಿವಸ ಸಮಾವೇಶ ಆರಂಭವಾಗಲಿದೆ. ವಿಕಸಿತ ಭಾರತಕ್ಕಾಗಿ ಅನಿವಾಸಿ ಭಾರತೀಯರ ಕೊಡುಗೆ ಈ ಬಾರಿಯ 3 ದಿನಗಳ ಉತ್ಸವದ ಧ್ಯೇಯವಾಕ್ಯವಾಗಿದೆ. ಈ 9 ನಡೆಯಲಿರುವ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಅವರು ಭಾರತೀಯ ಸಮುದಾಯಕ್ಕಾಗಿನ ವಿಶೇಷ ಪ್ರವಾಸಿ ರೈಲು ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ಇದಕ್ಕೆ ಹಸಿರು ನಿಶಾನೆ ತೋರಲಿದ್ದಾರೆ. ಈ ರೈಲು 3 ವಾರಗಳಲ್ಲಿ ದೇಶದ ಪ್ರಮುಖ ಪ್ರವಾಸಿ ಮತ್ತು ಧಾರ್ಮಿಕ ಮಹತ್ವದ ಸ್ಥಳಗಳಿಗೆ ಸಂಚಾರ ನಡೆಸಲಿದೆ. ಈ ತಿಂಗಳ 10ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗವಹಿಸಲಿದ್ದಾರೆ. ಅವರು ಅನಿವಾಸಿ ಭಾರತೀಯರ ಕೊಡುಗೆಗಳನ್ನು ಗೌರವಿಸಲು ಆಯ್ದ ಅನಿವಾಸಿ ಭಾರತೀಯರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಮಹಾಕುಂಭಮೇಳದ ಅಂಗವಾಗಿ ಭಕ್ತರ ಸುರಕ್ಷತೆಗಾಗಿ ಗಂಗಾ ಮತ್ತು ಯಮುನಾ ನದಿ ತಟಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ನೀರಿನೊಳಗೆ ಬಳಸಬಹುದಾದ ಡ್ರೋನ್ ಮತ್ತು ಸೋನಾರ್ ಸಾಧನಗಳನ್ನು ಸಿಬ್ಬಂದಿಗೆ ನೀಡಲಾಗಿದ್ದು ಸಂಗಮದ ಹೆಜ್ಜೆ ಹೆಜ್ಜೆಗೂ ಜಲ ಪೊಲೀಸರು ನಿಗಾ ವಹಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ 6 ದಿನಗಳ ಕಾಲ ಗ್ರಾಮೀಣ ಭಾರತ ಮಹೋತ್ಸವ ನಡೆಯುತ್ತಿದ್ದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ನ ಅಧ್ಯಕ್ಷ ಶಾಜಿ ಕೆವಿ ಇಂದು ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮೀಣ ಭಾರತ ಮಹೋತ್ಸವವನ್ನು ಹಣಕಾಸು ಸೇವಾ ಇಲಾಖೆ ಮತ್ತು ನಬಾರ್ಡ್ ಆಯೋಜಿಸಿದೆ. ಇದು ಗ್ರಾಮೀಣ ಭಾರತದ ಉದ್ಯಮಶೀಲತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಕೊಂಡಾಡಿದೆ ಎಂದರು. ಗ್ರಾಮೀಣ ಭಾರತದಲ್ಲಿ ಏನಾಗುತ್ತಿದೆ ಎಂಬುದನ್ನು ನಗರ ಪ್ರದೇಶದ ನಾಗರಿಕರಿಗೆ ತಿಳಿಸುವ ಗುರಿಯನ್ನು ನಬಾರ್ಡ್ ಹೊಂದಿದೆ. ಈ ಕಾರ್ಯಕ್ರಮವು ಜಿಟಿ ಟ್ಯಾಗ್ ಉತ್ಪನ್ನಗಳು, ಸಾವಯವ ಉತ್ಪನ್ನಗಳು, ಮಹಿಳಾ ಉದ್ಯಮಿಗಳ ಮತ್ತು ಬುಡಕಟ್ಟು ಜನರ ಉತ್ಪನ್ನಗಳನ್ನು ಪ್ರದರ್ಶಿಸಿದೆ. ಅಲ್ಲದೆ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಸೃಷ್ಟಿಸಲು ಗ್ರಾಮೀಣ ಭಾರತದಲ್ಲಿ ಅವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಚರ್ಚೆಗಳು ಮತ್ತು ಕಾರ್ಯಾಗಾರಗಳ ಮೂಲಕ ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲು, ಸ್ವಾವಲಂಬಿ ಆರ್ಥಿಕತೆ ಸೃಷ್ಟಿಸಲು, ಸಮುದಾಯಗಳಲ್ಲಿ ನಾವೀನ್ಯತೆ ಬೆಳೆಸುವ ಗುರಿಯನ್ನು ಮಹೋತ್ಸವ ಹೊಂದಿದೆ. ಈಶಾನ್ಯಕ್ಕೆ ವಿಶೇಷ ಆದ್ಯತೆಯೊಂದಿಗೆ ಆರ್ಥಿಕ ಸ್ಥಿರತೆ, ಆರ್ಥಿಕ ಭದ್ರತೆ ಉತ್ತೇಜನ ನೀಡುವುದು ನಬಾರ್ಡ್ನ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಇನ್ಸ್ಟಾಗ್ರಾಂ ಖಾತೆ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಕಟಿಸಿರುವ ಕರಡು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ನಿಯಮಗಳು ನಾಗರಿಕರ ವೈಯಕ್ತಿಕ ದತ್ತಾಂಶ ಸಂರಕ್ಷಣೆಯ ಹಕ್ಕನ್ನು ರಕ್ಷಿಸಲಿದೆ. ಜಾಗತಿಕ ಉತ್ತಮ ಅಭ್ಯಾಸಗಳ ಅಧ್ಯಯನ ಮತ್ತು ವಿವಿಧ ಸಂಬಂಧಿತರಿಂದ ಪಡೆದ ಮಾಹಿತಿಯನ್ನು ಆಧರಿಸಿ ಈ ಕರಡು ನಿಯಮ ರೂಪಿಸಲಾಗಿದೆ. ಕರಡು ಸಂಬಂಧ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಎಂವೈಜಿಒವಿ ವೇದಿಕೆ ಮೂಲಕ ಫೆಬ್ರವರಿ 18ರೊಳಗೆ ಸಲ್ಲಿಸಬಹುದಾಗಿದೆ. ದೂರುಗಳ ನಿರ್ವಹಣೆಯಿಂದ ಹಿಡಿದು ದತ್ತಾಂಶ ನಿರ್ವಾಹಕರವರೆಗೆ ವೇಗ ಮತ್ತು ಪಾರದರ್ಶಕತೆಯನ್ನು ಖಾತರಿಪಡಿಸಲು ಕಾರ್ಯನಿರ್ವಹಣಾ ಚೌಕಟ್ಟನ್ನು ರೂಪಿಸಲಾಗಿದೆ. ಇದು ಭಾರತದ ಆಡಳಿತದ ಮುನ್ನೋಟವನ್ನು ಪ್ರತಿಬಿಂಬಿಸುತ್ತದೆ. ದೇಶದ ನಾಗರಿಕರು ರಾಷ್ಟೀಯತೆಗೆ ಬದ್ದರಾಗದ ಹೊರತು ಯಾವುದೇ ದೇಶವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಎನ್ಸಿಸಿ ಗಣರಾಜ್ಯೋತ್ಸವ ಶಿಬಿರ 2025 ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದ ಅಭಿವೃದ್ದಿಗೆ ರಾಷ್ಟೀಯತೆ, ಸಂಘಟನೆ ಮತ್ತು ದೇಶ ಮೊದಲು ಎಂಬ ಭಾವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ರಾಷ್ಟದ ಪರಿವರ್ತನೆಯು ಸಾಮಾಜಿಕ ಸಾಮರಸ್ಯ, ತಳಮಟ್ಟದಲ್ಲಿ ದೇಶಭಕ್ತಿಯ ಮೌಲ್ಯ, ಪರಿಸರ ಜಾಗೃತಿ, ಸ್ವಾವಲಂಬನೆ ಮತ್ತು ನಾಗರಿಕ ಕರ್ತವ್ಯಗಳು ಎಂಬ 5 ಮೂಲಭೂತ ಸ್ತಂಭಗಳ ಮೇಲೆ ನಿಂತಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಎನ್ಸಿಸಿಯ ಕೊಡುಗೆಗಳನ್ನು ಶ್ಲಾಘಿಸಿದ ಅವರು, ಶಿಸ್ತು ವರ್ಗದ ಮೂಲಕ ಅಭಿವೃದ್ದಿಯ ಹಾದಿಯಲ್ಲಿ ಸಾಗಬೇಕು ಎಂದು ಹೇಳಿದರು. ಈ ವರ್ಷ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 17 ಎನ್ಸಿಸಿ ನಿರ್ದೇಶನಾಲಯಗಳ 2,300 ಕೆಡೆಟ್ಗಳು ಈ ಬಾರಿಯ ಗಣರಾಜ್ಯೋತ್ಸವ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ತಿಂಗಳ 27ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರ್ಯಾಲಿಯೊಂದಿಗೆ ಶಿಬಿರ ಸಂಪನ್ನಗೊಳ್ಳಲಿದೆ. ಶಿಬಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಥಿಕ ಸ್ಪರ್ಧೆಗಳ ಜೊತೆಗೆ ಅನೇಕ ಚಟುವಟಿಕೆಗಳಲ್ಲೂ ಕೆಡೆಟ್ಗಳು ಪಾಲ್ಗೊಳ್ಳಲಿದ್ದಾರೆ. ಪ್ರತ್ಯೇಕ ನಾಗರಿಕ ಕೋ ಪ್ರಗತಿ ಕಾ ಪಥ ಪ್ರದರ್ಶಕ ಬನಾತೆ ಹೇ ಓರ್ ಯೇ ಪಂಚ ಪ್ರಾಣ ಹಮಾರೇ ಸಮಾಜ್ ಕಿ ರಗು ಮೇ ಬಹತೆ ಹುಯೇ ಏಕ್ ಅಜೇಯ ರಾಷ್ಟ್ರವಾದಿ ಭಾವನಾ ಕಾ ನಿರ್ಮಾಣ ಕರ್ತೆ ಹೇ ಜೋ ವ್ಯಕ್ತಿಗತ ಜಿಮ್ಮೇವಾರಿ ಪಾರಂಪರಿಕ ಮೂಲ್ಯೋ ಔರ್ ಪರ್ಯಾವರಣ ಚೇತನಾ ಕೋ ಸಾಂಸ್ಕೃತಿಕ ಗೌರವ ಏಕತಾ ಔರ್ ಆತ್ಮನಿರ್ಭರತಾ ಕಿ ಓರ್ ಯಾತ್ರಾ ಕೋ ಲೇ ಜಾತೆ ಹೇ. ಸಿಖ್ ಗುರು ಗೋವಿಂದ್ ಸಿಂಗ್ ಮಹಾರಾಜ್ ಅವರ 358ನೇ ಜನ್ಮದಿನದ ಅಂಗವಾಗಿ ಪ್ರಕಾಶ್ ಪರ್ವ ಆಯೋಜನೆ ಮಾಡಲಾಗಿದ್ದು, 2ನೇ ದಿನವಾದ ಇಂದು ದೇಶದ ವಿವಿಧ ಭಾಗಗಳಿಂದ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರಕಾಶ್ ಪರ್ವದ ಪ್ರಮುಖ ಸಮಾರಂಭ ನಾಳೆ ಮಧ್ಯರಾತ್ರಿ ಗೋವಿಂದ್ ಸಿಂಗ್ ಅವರ ಜನ್ಮಸ್ಥಳ ತಖ್ತ್ ಹರಿಮಂದಿರ್ ಸಾಹಿಬ್ನಲ್ಲಿ ನಡೆಯಲಿದೆ. ಭಾರತೀಯ ಸೂಪರ್ ಲೀಗ್ ಐಎಸ್ಎಲ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಂಜಾಬ್ ಎಫ್ಸಿ ತಂಡವು ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ತಂಡವನ್ನು ಎದುರಿಸಲಿದೆ. ನವದೆಹಲಿಯ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಪಂದ್ಯ ಈಗಾಗಲೇ ಆರಂಭವಾಗಿದೆ. ಐಎಸ್ಎಲ್ 2024-25ರಲ್ಲಿ 13 ತಂಡಗಳು ಭಾಗವಹಿಸಿವೆ. ಲೀಗ್ ಹಂತವು ಮಾರ್ಚ್ 12ರಂದು ಮುಕ್ತಾಯವಾಗಲಿದೆ. ಪ್ಲೇಆಫ್ಗಳ ದಿನಾಂಕಗಳನ್ನು ನಂತರ ಘೋಷಣೆ ಮಾಡಲಾಗುತ್ತದೆ. 2014ರಲ್ಲಿ ಆರಂಭವಾದ ಐಎಸ್ಎಲ್ ಪಂದ್ಯಾವಳಿಯು ಭಾರತದ ಅಗ್ರ ವೃತ್ತಿಪರ ಫುಟ್ಬಾಲ್ ಪಟುಗಳ ಲೀಗ್ ಆಗಿದೆ. ಒಡಿಶಾದ ರೂರ್ಕೆಲಾದಲ್ಲಿ ನಡೆಯುತ್ತಿರುವ ಹಾಕಿ ಇಂಡಿಯಾ ಲೀಗ್ ಪಂದ್ಯಾವಳಿಯಲ್ಲಿ ತಮಿಳುನಾಡ್ ಡ್ರಾಗನ್ಸ್ ಮತ್ತು ಯುಪಿ ರುದ್ರಾಸ್ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:15 ಆರಂಭವಾಗಲಿದೆ. ಈ ತಿಂಗಳ 31ರಿಂದ ಪ್ರಾರಂಭವಾಗಲಿರುವ ನಾಕೌಟ್ ಹಂತಕ್ಕೆ ಅಗ್ರ 4 ತಂಡಗಳು ಅರ್ಹತೆ ಪಡೆಯಲಿವೆ. ಭಾರತೀಯ ದಿವ್ಯಾಂಗರ ಕ್ರಿಕೆಟ್ ಮಂಡಳಿಯ ರಾಷ್ಟೀಯ ಆಯ್ಕೆ ಸಮಿತಿಯು ದಿವ್ಯಾಂಗರ ಚಾಂಪಿಯನ್ಸ್ ಟ್ರೋಫಿಗೆ 17 ಸದಸ್ಯರ ಭಾರತದ ತಂಡವನ್ನು ಇಂದು ದೆಹಲಿಯಲ್ಲಿ ಆಯ್ಕೆ ಮಾಡಿದೆ. ಈ ಪಂದ್ಯಾವಳಿಯು ಇದೇ 12ರಿಂದ ಶ್ರೀಲಂಕಾದಲ್ಲಿ ಪ್ರಾರಂಭವಾಗಲಿದೆ. ವಿಕ್ರಾಂತ್ ರವೀಂದ್ರ ಕೇಣಿ ಅವರನ್ನು ತಂಡದ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ದಿವ್ಯಾಂಗ ಆಟಗಾರರಿಗೆ ಈ ಪಂದ್ಯಾವಳಿಯನ್ನು 2019ರಿಂದ ಆಯೋಜನೆ ಮಾಡಲಾಗುತ್ತಿದೆ ಮತ್ತು ಭಾರತ ತನ್ನ ಆರಂಭಿಕ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಸೆಣಸಲಿದೆ. ಫೈನಲ್ ಪಂದ್ಯ ಈ ತಿಂಗಳ 21ರಂದು ನಿಗದಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ತೀವ್ರ ಚಳಿ ಮತ್ತು ಮೋಡ ಕವಿದ ವಾತಾವರಣದಿಂದ ಕೂಡಿದ್ದ ಹವಾಮಾನ ಪರಿಸ್ಥಿತಿಯು ಮುಂದುವರೆದಿದ್ದು ಶ್ರೀನಗರದಲ್ಲಿ ರಾತ್ರಿ ವೇಳೆ -1.6 ಡಿಗ್ರಿ ತಾಪಮಾನವಿದೆ. ಸೋಮವಾರ ಬೆಳಗಿನ ಜಾವದ ತನಕ ಕೇಂದ್ರಾಡಳಿತ ಪ್ರದೇಶದ ಮೇಲೆ ಪಶ್ಚಿಮ ಪ್ರತಿಕೂಲ ಗಾಳಿ ಬೀಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಯವರೆಗೆ ಶ್ರೀನಗರದಲ್ಲಿ ಮಳೆ ಅಥವಾ ಹಿಮಪಾತದ ವರದಿಯಾಗಿಲ್ಲವಾದರೂ ಉತ್ತರ ಕಾಶ್ಮೀರದ ಗಡಿಭಾಗದ ಕುಪ್ವಾರ ಜಿಲ್ಲೆಯಲ್ಲಿ ಹಿಮಪಾತ ಆರಂಭವಾಗಿದೆ. ಪಶ್ಚಿಮದ ಹವಾಮಾನ ವ್ಯತ್ಯಾಸದಿಂದಾಗಿ ಜಮ್ಮು ಕಾಶ್ಮೀರ ಭಾಗದ ಬಹುತೇಕ ಕಡೆಗಳಲ್ಲಿ ನಾಳೆ ಬೆಳಗಿನವರೆಗೂ ಭಾರಿ ಹಿಮಪಾತವಾಗುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಆಧುನಿಕ ಸಾರಿಗೆ ಸಂಪರ್ಕಕ್ಕೆ ಆದ್ಯತೆ. ಸಂಚಾರ ದಟ್ಟಣೆ ತಗ್ಗಿಸಲು ವಿವಿಧ ನಗರಗಳಿಗೆ ಎಕ್ಸ್ಪ್ರೆಸ್ ವೇ ನಿರ್ಮಾಣ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಒಡಿಶಾದ ಭುವನೇಶ್ವರದಲ್ಲಿ ಇದೇ 8ರಿಂದ 3 ದಿನ ಪ್ರವಾಸಿ ಭಾರತೀಯ ದಿವಸ